ಯಾಕಂದ್ರೆ ನಾನು ವಿಜ್ಞಾನ ವಿದ್ಯಾರ್ಥಿ ಅಲ್ಲ, ಹಿಂಗಾಗಿ ಆ ವಿಜ್ಞಾನದೊಳಗ ಸಾಹಿತ್ಯವನ್ನ ಸೇರಿಸಿ ಒಂಥರ ಜನರಿಗೆ ಕೇಳುವಂಗ ಯಾವ ರೀತಿ ಮಾಡಬೇಕು ಅಂತೇಳಿ ಅವರು ಒಂದ್ ಸ್ವಲ್ಪ ನಮಗ ಅದ್ರ ಮೇಲೆ ಒಂದ್ ಸ್ವಲ್ಪ ಆಸಕ್ತಿ ವಹಿಸಿ ಹೆಂಗ ಕೇಳುವುದನ್ನ ಆಕರ್ಷಣೆ ಮಾಡಬೇಕು, ಆ ರೀತಿ ಬರೀಬೇಕು ಅನ್ನುವಂಥದ್ದು ಒಂದು ವಿಚಾರ ನಮಗೆ ಹೇಳ್ತಾ ಇದ್ರು. ಆ ನಿಟ್ಟಿನೊಳಗೆ ನಾವು ಈ ವಿಜ್ಞಾನದ ಏನು ಸಂಗತಿಗಳಿರ್ತಾವಲ್ಲ ಅವನ್ನ ಸರಳ ಭಾಷೆಯೊಳಗ ಬರೀಬೇಕು ಅನ್ನುವಂತಹ ಒಂದು ವಿಚಾರ ನಮ್ಗೆ ಅವಾಗ ಗೊತ್ತಾಯ್ತು. ಸರಳ ಶಬ್ದಗಳಲ್ಲಿ ಬರೀಬೇಕು. ವಿಜ್ಞಾನ ಅಂತಂದ್ರೆ ಕಬ್ಬಿಣದ ಕಡಲೆ, ಅದು ಜನರಿಗೆ ಅರ್ಥ ಆಗಂಗಿಲ್ಲ. ಅದರೊಳಗೂ ಸಾಮಾನ್ಯ ಕೇಳುಗನಿಗೆ ಅರ್ಥ ಆಗಬೇಕು ಅಂತಂದ್ರೆ ಸರಳವಾಗಿ ಉದಾಹರಣೆಗಳ ಮೂಲಕ ಹೇಳುವಂತಹ ಒಂದು ಒಂದು ಚಿತ್ರಣವನ್ನು ನಾವು ಕಟ್ಟಿಕೊಡಬೇಕಾಗ್ತದೆ. ಅಂತಹ ಸವಾಲುಗಳನ್ನು ನನಗೆ ಬೇಳಕ್ಕೆ ಅವರು ಕೊಡ್ತಾ ಇದ್ರು ಆ ಸಮಯದೊಳಗೆ. ಸಾಕಷ್ಟು ವಿಜ್ಞಾನದ ಕಾರ್ಯಕ್ರಮಗಳನ್ನು, ವಿಜ್ಞಾನ ಪ್ರಪಂಚ ಅಂತೇಳಿ ಬರ್ತಿತ್ತು, ಅಲ್ಲಿ ಆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ಲೈವ್ ಪ್ರೋಗ್ರಾಮ್ ಕೂಡ ಅವಾಗ ಬಹಳ ಹೊಸದು ಆ ಟೈಮ್ನೊಳಗೆ. ನೇರ ಪ್ರಸಾರದ ಕಾರ್ಯಕ್ರಮಗಳು ಯುವಾಣಿ ಒಳಗೆ ಚಿತ್ರಗೀತೆಗಳ ನೇರ ಪ್ರಸಾರ ಇರ್ತಾ ಇತ್ತು. ಅವಾಗ ನಮಗ ಕಾಂಟ್ರಾಕ್ಟ್ ಕೊಡ್ತಾ ಇದ್ರು, ಅಸೈನ್ಮೆಂಟ್ ಕೊಡ್ತಾ ಇದ್ರು, ಚಿತ್ರಗೀತೆಗಳನ್ನು ಆರಿಸಿಕೊಂಡು ಅದ್ರೊಳಗೆ ಸಬ್ಜೆಕ್ಟ್ ವೈಸ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ವಿ. ಯಾವುದೋ ಒಂದು ವಿಷಯ ತಗೊಳ್ಳೋದು, ಶಾಂತಿ, ನೆಮ್ಮದಿ, ಆಮೇಲೆ ಪ್ರೇಮ, ಪ್ರೀತಿ, ಇಂಥವೇನ್ ನಮಗೆ ಏನ್ ತಿಳಿತದೋ ಅದನ್ನು ವಿಷಯ ತಗೊಳ್ಳೋದು, ಅದ್ರ ಮೇಲೆ ಚಿತ್ರಗೀತೆಗಳನ್ನು ಹುಡುಕಾಡಿ ಒಂದು ನ್ಯಾರೇಷನ್ ಬರೋದು ಆ ಚಿತ್ರಗೀತೆಗೆ. ನಮ್ ಜೊತೆಗೆ ಅಲ್ಲಿ ಸೀನಿಯರ್ ಅನೌನ್ಸರ್ ಇರ್ತಿದ್ರು, ನಮ್ದೇನದ ನ್ಯಾರೇಷನ್ ಮಾಡೋದು, ವಾಯ್ಸ್ ಕೊಡೋದು, ಅಲ್ಲಿ ಪ್ರೆಸೆಂಟ್ ಮಾಡೋದು. ಇಂಥ ಕಾರ್ಯಕ್ರಮಗಳನ್ನು ಸಾಕಷ್ಟು ಆ ಟೈಮ್ನೊಳಗೆ ಮಾಡ್ತಾ ಇದೀವಿ. ಆಮೇಲೆ ಮುಂದೆ ಏನಾಯ್ತು ಅಂತಂದ್ರೆ MSc ಮುಗಿಯೋದಕ್ಕೆ ಒಂದು ನ್ಯೂಸ್ ಏನ್ ಗೊತ್ತಾಯ್ತು ಅಂತಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ದವರು ಎಕ್ಸಾಮ್ ತಗೋತಾರೆ, ಅದಕ್ಕೆ ನೀವು ಅಪ್ಲೈ ಮಾಡಬೇಕು, ಇಲ್ಲಂತಂದ್ರೆ ಕಾರ್ಯಕ್ರಮ ಅಧಿಕಾರಿ ಅಂದ್ರೆ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಅಂತೇಳಿ ಪೋಸ್ಟ್ ಏನಿದೆ ಅದಕ್ಕೆ ನಾನು ಅಪ್ಲೈ ಮಾಡಬೇಕು ಅಂತ ಕೂತಿದ್ದೆ. ಅಷ್ಟು UPSC ಅವರು ಅದನ್ನ ಬಂದ್ ಮಾಡಿದ್ರು ಅಂತೇಳಿ ಆಕಾಶವಾಣಿಯಿಂದ ಸುದ್ದಿ ಗೊತ್ತಾಯ್ತು. ಇಲ್ಲ ನಾನು ಬರೀಬೇಕಂತ ಮಾಡಿದ್ನಲ್ರಿ ಅಂತೇಳಿ ನಾನು ಅಧಿಕಾರಿಗಳಿಗೆ ಕೇಳಿದೆ. ಏ ಇಲ್ರಿ, ಅದು ಈಗ ಮಾಡ್ತಾ ಇಲ್ಲ ಅವರು, ನೀವೇನಿದ್ರು ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಅಂದ್ರೆ ಪ್ರಸಾರ ನಿರ್ವಾಹಕ ಅಂತೇಳಿ ಎಕ್ಸಾಮ್ ಕೊಡಬೇಕು, ಅದು ನೀವು SSCಗೆ ನೀವು ಬರೀರಿ, ಅಲ್ಲಿ ಎಕ್ಸಾಮ್ ಪಾಸ್ ಆದ್ರಪ್ಪ ಅಂತಂದ್ರೆ ಮುಂದೆ ನಿಮಗೆ ಅವಕಾಶ ಇರ್ತದೆ ಅಂತೇಳಿ. ಮುಂದೆ ಕರೆದ್ರು, 97ರೊಳಗದು ನೋಟಿಫಿಕೇಶನ್ ಆಯ್ತು, SSCದ ಎಕ್ಸಾಮ್ ಬರೆದಿವಿ. ಮುಂದೆ ಸುಮಾರು 3 ವರ್ಷಗಳ ನಂತರ ಅದರ ರಿಸಲ್ಟ್ ಬಂತು. 94ರೊಳಗೆ ಪಾಸ್ ಆಗಿದ್ದೆ ನಾನು. ಪೋಸ್ಟಿಂಗ್ ಗುಲ್ಬರ್ಗ ಕೊಟ್ಟರು ಮೊದಲೇ ಪೋಸ್ಟಿಂಗು, ಬಹಳ ಖುಷಿ ಆಯ್ತು, ನನಗೆ ಬೇಕಾದ ಸಿಕ್ತಲ್ಲ ಅಂತೇಳಿ. ಅಲ್ಲಿಂದ ಮತ್ತೆ ನಮ್ದು ವೃತ್ತಿ ಜೀವನದ ಜರ್ನಿ ಶುರು ಆಯ್ತು. ಸರ್, ಈಗ ನಾವು ಬಹಳಷ್ಟು ಜನಗಳನ್ನು ನೋಡ್ತೀವಿ, ಅವ್ರು ಅನ್ಕೊಂಡಂತ ಹುದ್ದೆಗಳು ಯಾವಾಗ್ಲೂ ಸಿಕ್ಕೋದಿಲ್ಲ, ಫೀಲ್ಡ್ಗಳು ಯಾವಾಗ್ಲೂ ಸಿಕ್ಕೋದಿಲ್ಲ. ನೀವು ರೋಗಿ ಬಯಸಿದ್ದು ಆಹಾರವನ್ನ ಮತ್ತೆ ವೈದ್ಯ ಹೇಳಿದ್ದು ಹಾಲನ್ನ ತರದಲ್ಲಿ ನನ್ನ ದೃಷ್ಟಿ ಒಳಗೆ ನನ್ನ ಪಾಲಿಗೆ ಅದು ಹಂಗೆ ಆಯ್ತು ಅಂತೇಳಿ. ಯಾಕಂತಂದ್ರ ಸಣ್ಣವಿದ್ದಾಗಿಂದು ನನಗೆ ರೇಡಿಯೋದ ಬಗ್ಗೆ ಕ್ರೇಜ್ ಬಹಳ ಇತ್ತು. ಒಟ್ಟ ಇದು ಆ ಪೆಟ್ಟಿಗೆ ಏನದಲ್ಲ ಅದನ್ನ ನೋಡೋದೇ ಒಂಥರ ಖುಷಿ ಆಗ್ತಿತ್ತು. ಸಣ್ಣ ಹುಡುಗರಿದ್ದಾಗ ಏನ ಈ ಸಣ್ಣ ಪೆಟ್ಟಿಗೆ ಅದ, ಇದ್ರೊಳಗ PV ಶ್ರೀನಿವಾಸ ಆಡ್ತಾರೆ, PV ಸುಶೀಲ ಆಡ್ತಾರೆ, ರನ್ನಿಂಗ್ ಕಾಮೆಂಟ್ರಿ ಬರ್ತದ, ಕ್ರಿಕೆಟ್ ಆಡ್ತಾರ, ಇಷ್ಟೆಲ್ಲ ಹೆಂಗ್ ಸಾಧ್ಯ, ಎಲ್ಲಿರ್ತಾರ ಅವರು ಅನ್ನುವಂತ ಒಂದು ಕುತೂಹಲ ಬರ್ತಿತ್ತು ಮಗುವಿನ ಮನಸ್ಸಿಗೆ. ಅದೇ ಅಲ್ಲ, ಹಂಗಾಗಿ ಅದು ಆ ಟೈಮ್ನೊಳಗೆ ಮತ್ತೆ ಬೇರೆ ಯಾವ್ದು ಮಾಧ್ಯಮ ಇರಲಿಲ್ಲ ನಮಗೆ. ಏನು ಮುಂಜಾನೆಯಿಂದ ರಾತ್ರಿ ಮಲ್ಕೊಳ್ಳೋ ತನಕನು ಮನೆಯೊಳಗೆ ರೇಡಿಯೋ ಆನ್ ಇರ್ತಿತ್ತು. ನಮ್ಮ ತಂದೆಯವರು ಒಂದು ಫಿಲಿಪ್ಸ್ ರೇಡಿಯೋ ತಂದಿದ್ರು, ಅದನ್ನ ಬಹಳ ಜತನದಿಂದ ಅವರು ಕಾಪಾಡ್ಕೋತಿದ್ರು ಮತ್ತೆ ಅದೇ ರೀತಿ ಅದನ್ನ ಕೇಳುವಂತದನ್ನು ಕೂಡ ಮಾಡ್ತಿದ್ರು. ಅಗದಿ ಗಂಭೀರವಾಗಿ ಕೇಳೋದು ಹಾಡುಗಳು. ಹಂಗಾಗಿ ಏನಾಯ್ತು ಅಂತಂದ್ರೆ ನಮಗ ಈ ರೇಡಿಯೋದೊಳಗೆ ಕಾಮೆಂಟ್ರಿ ಬರ್ತಾ ಇತ್ತಲ್ಲ, ರನ್ನಿಂಗ್ ಕಾಮೆಂಟ್ರಿ, ರನ್ನಿಂಗ್ ಕಾಮೆಂಟ್ರಿ ಕೇಳಿ ಕೇಳಿ ಜಗತ್ತಿನ ಪರಿಚಯ ಆಯ್ತು. ನಮ್ಮ ಭಾರತದ ಟೀಮು ಆಸ್ಟ್ರೇಲಿಯಾಕ್ ಹೋಯ್ತು, ಆಸ್ಟ್ರೇಲಿಯಾದೊಳಗೆ ಯಾವ ಸಿಟಿ ಅದಾವ, ಅಲ್ಲಿ ಯಾವ ಸ್ಟೇಡಿಯಂ ಅದಾವ, ಅಲ್ಲಿ ಪ್ಲೇಯರ್ಸ್ ಏನು, ಕಾಮೆಂಟೇಟರ್ ಎಷ್ಟು ಬ್ಯೂಟಿಫುಲ್ ಹೇಳ್ತಿದ್ರಲ್ಲ, ಅಲ್ಲಿ ಪೂರ್ತಿ ಅದು ಏನ ಮೈದಾನದ ಚಿತ್ರಣ ನಮ್ಮ ಮುಂದೆ ಬಂದಂಗ. ಆಮೇಲೆ ಮಗ್ಲ ಏನು ಮೊನುಮೆಂಟ್ಸ್ ಅದಾವ, ಏನು ಪ್ರವಾಸಿ ತಾಣಗಳದಾವ, ಅವುಗಳ ಚಿತ್ರಣ ಸಹಿತ ನಮಗೆ ಕಣ್ಣಿಗೆ ಕಟ್ಟುವಂಗ ಬಣ್ಣಿಸ್ತಾ ಇದ್ರು. ಹಂಗಾಗಿ ಓ ಸಿಡ್ನಿ ಒಳಗೆ ಇದು ಅದ, ಮೆಲ್ಬರ್ನ್ ಒಳಗೆ ಇದು ಅದ, ಜಗತ್ತಿನ ಸಿಟಿಗಳಿಗೆ ಗೊತ್ತಾಗಿದ್ದೆ ಅಲ್ಲಿಂದ ನಮಗೆ. ಆಸ್ಟ್ರೇಲಿಯಾದೊಳಗೆ ನಾವು 5.5 ತಾಸು ಮುಂದಿರ್ತದ ಟೈಮ್ ಅನ್ನೋದು ಅವಾಗ ಗೊತ್ತಾಗಿತ್ತು ನಮಗೆ. ಲಂಡನ್ ದೊಳಗೆ 5.5 ತಾಸು ಹಿಂದಿರ್ತದ ಅಂತ ಹೇಳಿ ಗೊತ್ತಾಗಿತ್ತು. ವೆಸ್ಟ್ ಇಂಡೀಸ್ ನೊಳಗೆ 12 ತಾಸು ಹಿಂದಿರ್ತದ ಅಂತ ಹೇಳಿ ಅವಾಗ ಗೊತ್ತಾಗಿತ್ತು. ಗೊತ್ತಾಗಿದ್ದ ಅದ್ರ ಮೂಲಕ ಅಂದ್ರೆ ಏನು, ರೇಡಿಯೋ ಆಕ್ಚುಲಿ ಒಂದು ಶಿಕ್ಷಣ ಕೊಡುವಂತಹ ಒಂದು ಕೆಲಸ ಟೀಚಿಂಗ್ ಅನ್ನುವಂಥದ್ದು ಮಾಡಿತು. ಬಹಳ ಇಫೆಕ್ಟಿವ್ ಟೀಚಿಂಗ್ ಅದು. ಹಂಗಾಗಿ ಏನಾಯ್ತು ಅಂತಂದ್ರೆ, ಇಲ್ಲ ಆ ಧ್ವನಿ ಕೇಳ್ತಿದ್ದೇವಲ್ಲ ನಾವು, ಅದರೊಳಗೆ ಏ ಇವ್ರು ಎಷ್ಟು ಪುಣ್ಯವಂತರಿದ್ದಾರೆ ಇದ್ರೊಳಗೆ ಕೆಲಸ ಮಾಡೋರು ಅಂಥೇಳಿ ಅನ್ನೋ ಅಂತ ಒಂದು ಏನೋ ಒಂದು ಇದು ಬೆಳೀತಾ ಇತ್ತು. ಮುಂದೆ ಇದ್ರೊಳಗೆ ಏನೋ ಕೆಲಸ ಮಾಡಿದ್ರೆ ಇದ್ರೊಳಗೆ ಮಾಡೋಣ ಅಂತೇಳಿ. ಹಂಗಾಗಿ ಬಂದಂತಹ ಅವಕಾಶಗಳನ್ನು ಸಹಿತ ನಾನು ಬಿಟ್ಟುಬಿಟ್ಟೆ. ಯಾವ್ಯಾವ ಅವಕಾಶ ಕಳ್ಕೊಂಡೆ ಇದ್ರ ಸಲುವಾಗಿ? ಇದ್ರ ಸಲುವಾಗಿ ಅಂತಂದ್ರೆ, ನಾನು ಎಂ ಎಸ್ ಸಿ ಮುಗಿಸಿದ ನಂತರ ಕೃಷಿ ವಿಶ್ವವಿದ್ಯಾಲಯದೊಳಗೆ ಒಂದಷ್ಟು ಒಂದೆರಡು ಪೋಸ್ಟ್ ಕರೆದಿದ್ರು. ಅವಾಗ ನಾನು ಹೋಗ್ಲಿಲ್ಲ, ಬ್ಯಾಡ್ ಅಂತ ಹೇಳಿಬಿಟ್ಟೆ. ನಮ್ಮ ಗುರುಗಳು ಸಾಕಷ್ಟು ಹೇಳಿದ್ರು, ಇಲ್ಲ ಚಲೋ ಯೂನಿವರ್ಸಿಟಿ ಜಾಬ್ ಬಂದು, ಬಹಳ ದೊಡ್ಡ ಜಾಬ್ ಅದು, ಹೌದು ಸಿಗುವುದಿಲ್ಲ, ಮತ್ತೆ ಸಿಕ್ಕದ ಹೋಗು ಅಂತಂದ್ರು. ನಮ್ಮ ತಂದೆಯವರು ಹೇಳಿದ್ರು. ಬಟ್ ಅಷ್ಟೊಳಗೆ ಏನಾಯ್ತು ಅಂತಂದ್ರೆ, ಈ ಆಕಾಶವಾಣಿ ಇದು ಜಾಬ್ ಬಂದ್ಬಿಡ್ತಾನ, ಅದನ್ನ ಬಿಟ್ಟು ಮತ್ತೆ ಕಡೆ ಜಾಯ್ನ್ ಆದ. ಬಹುಶಃ ನನಗನ್ಸುತ್ತೆ ನೀವು ಏನು ಆಕಾಶವಾಣಿಗೆ ಅಪಾಯಿಂಟ್ ಆರ್ಡರ್ ಸಿಕ್ತು, ಅದನ್ನ ಹಿಡ್ಕೊಂಡು ಬಂದ್ರಿ ಆಕಾಶವಾಣಿಗೆ, ಅದು ನಿಮಗೆ ಒಂದ್ ರೀತಿ ಅವಿಸ್ಮರಣೀಯ ದಿನ ಅಂತ. ನಿಜ, ಅದ್ರ ಬಗ್ಗೆ ನಮ್ಗೆ ಹೇಳಿ, ಏನ್ ಅನ್ಸಿತ್ತು, ಹೆಂಗೆ ಅದು ಅವಕಾಶ? ಆಕ್ಚುಲಿ ಏನಾಯ್ತು ಅಂತಂದ್ರ, ನನಗೆ ಅಪಾಯಿಂಟ್ಮೆಂಟ್ ಲೆಟರ್ ಬಂದಾಗ ನಮ್ಮ ಮನೆಯಾಗ ಎಲ್ಲಾರು ಖುಷಿ ಆಗ್ಬಿಟ್ರು. ಯಾಕಂತಂದ್ರೆ ನನಗೆ ಒಂದು ರೆಗ್ಯುಲರ್ ಕೆಲಸ ಇರಲಿಲ್ಲ, ಒಂದು ಎನ್ ಜಿ ಒದೊಳಗೆ ನಾನು ಕೆಲಸ ಮಾಡ್ತಾ ಇದ್ದೆ. ಇದನ್ನ ಏನು ನಾ ಅಪ್ಲೈ ಮಾಡಿದ್ದೆ, ಇದನ್ನ ನಾನು ಕಾಯ್ಕೊಂಡು ಕೂತಿದ್ದೆ, ಆಕ್ಚುಲಿ ಕಾಯ್ಕೊಂಡು ಕೂತಿದ್ದೆ ಇದು ಯಾವಾಗ ಬರ್ತದೆ ಅಂತೇಳಿ. ಬಟ್ ಬಂದಾಗ ಏನಾಯ್ತು ಅಂತಂದ್ರೆ, ಸ್ವಲ್ಪ ಯಾಕೋ ಬೇಸರದಂಗಾಯ್ತು ನನಗೆ. ಯಾಕೆ ಬೇಸರ ಅಂತಂದ್ರೆ, ನಾನು ಅಪ್ಲಿಕೇಶನ್ ಹಾಕುವಾಗ ಇನಿಷಿಯಲ್ ಪೋಸ್ಟಿಂಗ್ ಎಟ್ ಬ್ಯಾಂಗ್ಳೂರ್ ಅಂತಿತ್ತು. ನಿಮ್ಮ ಏನು ಪೋಸ್ಟಿಂಗ್ ಬೆಂಗಳೂರಿನೊಳಗಿರ್ತದ? ನಾನು ಬಹಳಷ್ಟು ಕಲ್ಪನೆಗಳನ್ನು ಮಾಡ್ಕೊಂಡ್ಬಿಟ್ಟೆ, ಬೆಂಗಳೂರಿನೊಳಗ ಇರ್ತೀನಿ, ಅಲ್ಲಿ ಸಾಕಷ್ಟು ಅವಕಾಶಗಳದಾವ, ಮತ್ತ ಬೆಳೆಯೋದಕ್ಕ ನಮಗ ಸಾಕಷ್ಟು ಅಪಾರ್ಚುನಿಟೀಸ್ ಸಿಗ್ತಾವ, ಹಿಂಗೆಲ್ಲ ವಿಚಾರ ಮಾಡಿದೆ. ನನಗೆ ಲೆಟರ್ ಬಂದಿದ್ದೇನು ಅಂತಂದ್ರೆ, ಪೋಸ್ಟಿಂಗ್ ಅಟ್ ಗುಲ್ಬರ್ಗ ಅಂತ. ಅರೆ ಗುಲ್ಬರ್ಗದೊಳಗೆ ಪೋಸ್ಟಿಂಗ್ ಮಾಡಿದ್ರಲ್ಲ, ಅಲ್ಲಿ ಸಿಗ್ತಲ್ಲ, ಅಲ್ಲಿ ಹೋಗ್ಬೇಕಲ್ಲ ಅಂತೇಳಿ. ಅವಾಗ ನನಗೆ ಒಂದ್ ಸ್ವಲ್ಪ ಯಾಕೋ ಒಂಥರ ಒಂದ್ ದಿವಸ ಎರಡು ದಿವಸ ಬೇಜಾರಿತ್ತು. ನಮ್ಮನೆಯೊಳಗೆ ಎಲ್ಲರೂ ಖುಷಿಯಾಗಿದ್ರು ಅವ್ರು, ಆದ್ರೂ ಕೂಡ ಆ ಬೇಸರ ಏನ್ ಬಹಳ ದಿವಸ ನಿಲ್ಲಿಲ್ಲ. ನನಗೆ ಬಯಸಿದ್ದು ಸಿಕ್ತಲ್ಲ ಅನ್ನುವಂತ ಒಂದು ಖುಷಿ ಬೇರೆ. ಅದ್ರ ಜೊತೆಗೆ ಕಲಬುರಗಿ ಅಂತಂದ್ರೆ ನಮ್ಮ ಏರಿಯಾ, ಹೌದು ನಮ್ದು ಬಿಜಾಪುರ, ಮಗ್ಗಲ ಕಲಬುರಗಿ, ಹೌದು ನಮ್ದೇ ನಾಡು ಉತ್ತರ ಕರ್ನಾಟಕ, ಮತ್ತೆ ನಮ್ಮ ಜನರಿಗೆ ನಾವು ಸರ್ವಿಸ್ ಕೊಡೋಣ, ಇದು ಒಂದು ಅವಕಾಶ ಸಿಕ್ಕಿದೆ ನನಗೆ. ಇದನ್ನ ನಾವು ಈ ರೀತಿ ಯಾಕೆ ತಗೋಬೇಕು, ನೆಗೆಟಿವ್ ಆಗಿ ಯಾಕೆ ತಗೋಬೇಕು? ಆಯ್ತು, ಮತ್ತೆ ಇಲ್ಲಿ ಒಂದಷ್ಟು ದಿವಸ ಕೆಲಸ ಮಾಡಿ ಮತ್ತೆ ಮುಂದೆ ನಮಗೆ ಟ್ರಾನ್ಸ್ಫರ್ ಕೇಳೋದಕ್ಕೆ ಬರ್ತದಲ್ಲ, ಹಿಂಗೆಲ್ಲ ತಿಳಿಸಿ ಹೇಳೋದ್ ಕೂಡಲೇ ಓ ಫೈನ್ ಹಂಗೆ ಮಾಡೋಣ ಅಂತೇಳಿ ಮತ್ತೆ ಸಂತೋಷದಿಂದ ಮತ್ತೆ ಕಲಬುರಗಿಗೆ ಬಂದೆ ನಾನು. ತಾವು ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್, ಪ್ರಸಾರ ನಿರ್ವಾಹಕರಾಗಿ ವೃತ್ತಿ ಜೀವನ ಆರಂಭ ಮಾಡಿದ್ರಿ. ನೀವು ಸೇರ್ಕೊಂಡ ತಕ್ಷಣ ನಿಮಗೆ ಯಾವ ಸೆಕ್ಷನ್ ಕೊಟ್ರು? ಕೃಷಿ ರಂಗನೇ ಕೊಟ್ಬಿಟ್ರ? ನನಗೆ ಹೇಳಬೇಕು ಅಂತಂದ್ರೆ ಆ ಕೃಷಿ ಅಂತಾನೆ ನಾನು ಸೆಲೆಕ್ಟ್ ಆಗಿದ್ದು. ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಫಾರ್ಮ್ ಅಂಡ್ ಹೋಮ್ ಅಂತ ಹೇಳಿ, ನನ್ನ ಕೃಷಿ ಅಧ್ಯಯನದ ಮೇಲೆನೆ ಅದು ಪೋಸ್ಟ್ ಇತ್ತು. ಹಿಂಗಾಗಿ ನ್ಯಾಚುರಲ್ ಆಗಿ ನಾನು ಅದೇ ಸೆಕ್ಷನ್ ಒಳಗೆ ಕೆಲಸ ಶುರು ಮಾಡಿದೆ. ಅಲ್ಲಿ ನಮ್ಮ ಹಿರಿಯರಾದಂತಹ ಜಿ ಬಿ ಮಂಗಳಗಟ್ಟಿ ಅವರಿದ್ರು, ಆ ಸಮಯದೊಳಗೆ ಅವರು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಮೊದಲ ಧಾರವಾಡದೊಳಗಿದ್ರು ಅವರು. ಧಾರವಾಡದಾಗಿದ್ದಾಗ ನಾ ಏನು ಹೋಗ್ತಾ ಇದ್ದೆ ಕೇಂದ್ರಕ್ಕೆ, ಅವಾಗ ಅವ್ರು ಪರಿಚಯ ಇದ್ರು ನನಗೆ. ಆಮೇಲೆ ಅವ್ರು ಅಲ್ಲಿ ಹೋಗಿದ್ದು ನನಗೆ ಗೊತ್ತಿರಲಿಲ್ಲ, ನೋಡಿದ ಕೂಡಲೇ ನನಗೆ ಭಾರಿ ಆಶ್ಚರ್ಯ ಆಗ್ಬಿಡ್ತು, ಅರೇ ನನಗೆ ಗೊತ್ತಿದ್ದವ್ರು ಇಲ್ಲಿ ಅದಾರಲ್ಲ ಅಂತೇಳಿ. ಹಿಂಗಾಗಿ ಒಂಥರ ಇದ್ರ ಭಾವನೆ ಬಂದ್ಬಿಡ್ತು ನನಗೆ, ಸುರಕ್ಷಿತ ಭಾವನೆ ಬಂದ್ಬಿಡ್ತು ನನಗೆ. ಆಯ್ತು, ಇಲ್ಲಿ ಅದಾರ ನನ್ನ ಜೊತೆಗೆ ಹಿರಿಯರಿದ್ದಾರೆ, ಮತ್ತೆ ಅದೇ ಸೆಕ್ಷನ್ ದೊಳಗೆ ಕೆಲಸ ಮಾಡ್ತಾ ಇದ್ರು, ಅದನ್ನೇ ನೋಡ್ಕೊಳ್ತಾ ಇದ್ರು ಅವರು. ಹಿಂಗಾಗಿ ಆಯ್ತಪ್ಪ, ನೀನು ನಮ್ ಜೋಡಿ ಕೆಲಸ ಮಾಡಿಬಿಡು, ನೋಡ್ಕೊಂಡ್ಬಿಡು ಕೆಲಸ, ಮೊದ್ಲ ಒಂದ್ ತಿಂಗಳ ನೋಡು ನಾವೇನ್ ಮಾಡ್ತೀವಿ, ಅದ್ರ ಪ್ರಕಾರ ಡೈಲಿ ಬರೋದು ನೋಡೋದು, ಆಮೇಲೆ ನಿನಗೆ ಮಾಡಬೇಕು ಅಂತ ಅನಿಸಿದ್ರೆ ರಾಜೇಂದ್ರ ಕುಲಕರ್ಣಿ ಅಂತ ಹೇಳಿ ನಮ್ಮ ಸೀನಿಯರ್ ಕಲೀಗಿದ್ರು, ಆಮೇಲೆ ಇನ್ನೊಬ್ರು ರಬ್ಬಾನಿ ಕೋಲಾರ್ ಅಂತ ಹೇಳಿದ್ರು, ಅವ್ರ ಜೊತೆಗೆ ನಾನು ಕೆಲಸ ಮಾಡುವಂತಹ ಒಂದು ಸನ್ನಿವೇಶ ಮೊದಲಿಗೆ ಆಯ್ತು. ರಾಜೇಂದ್ರ ಕುಲಕರ್ಣಿ ಅವರು ಕೂಡ ನನ್ನ ಸೀನಿಯರ್ ಅವರು ಕೃಷಿ ಒಳಗ, ಆದ್ರೆ ನನಗೆ ಎಂದೂ ಅವರು ಭೇಟಿಯಾಗಿರ್ಲಿಲ್ಲ ಕಲಿಯುವಾಗ. ಅವ್ರು ಕೆಲಸ ಮಾಡ್ತಾ ಇದ್ದಿದ್ದು ಧಾರವಾಡದೊಳಗೆ, ಆ ಟೈಮ್ನೊಳಗೆ ನಾವೇನು ಕೇಂದ್ರಕ್ಕೆ ಹೋಗ್ತಾ ಇದ್ವಿ, ಅಲ್ಲಿ ಅವರು ಕೃಷಿ ರಂಗ ನೋಡ್ಕೊಳ್ತಾ ಇದ್ರು, ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅದಕ್ಕಿಂತ ಮೊದಲು ಒಂದು ಪ್ರೈವೇಟ್ ಕಂಪನಿ ಒಳಗೆ ಕೆಲಸ ಮಾಡ್ತಾ ಇದ್ರು ಅವರು. 4 ವರ್ಷ ನನಗೆ ಸೀನಿಯರ್, ಕಾಲೇಜೊಳಗೆ ಭೇಟಿ ಆಗ್ಲಿಲ್ಲ, ಆದ್ರೆ ನನಗೆ ಕೇಂದ್ರದೊಳಗೆ ಭೇಟಿ ಆಗ್ತಾ ಇದ್ರು. ಹಿಂಗಾಗಿ ಅವರು ಕೂಡ ಅಲ್ಲಿ ಬಯಸಿ ಗುಲ್ಬರ್ಗ ಬಂದಂತವ್ರು. ಅವ್ರದ್ದು ಅಲ್ಲಿ ಬೀದರ್, ಅವರು ಕಲಬುರಗಿ ಬಂದಿದ್ರು ಆ ಸಮಯದೊಳಗೆ. ಇಲ್ಲ ನೀವು ಕಮ್ಯುನಿಕೇಟ್ ಮಾಡಿದ್ದೆ ನಾ ಅದಕ್ಕಿಂತ ಮೊದಲು, ಹೋಗೋದಕ್ಕಿಂತ ಮೊದಲು. ಅವರು ಇಲ್ಲ ನೀವು ಬರೀಲಿ ನಾನು ಇರ್ತೀನಿ ಅಂತ ಹೇಳಿ ಅಂತಂದಿದ್ರು. ಅವ್ರ ಜೊತೆಗೆ ಇವರು ಮಂಗಳಗಟ್ಟಿಯವರು ನನಗೆ ಸಿಕ್ಕರಲ್ಲ, ಸಂತೋಷ ಆಯ್ತು, ಒಳ್ಳೆ ವಾತಾವರಣ ಸಿಕ್ತು ಅಂತ ಹೇಳಿ. ಆ ನಂತರದಲ್ಲಿ ನಿಮ್ಮದು ಆಕಾಶವಾಣಿನಲ್ಲಿ ಒಂದ್ ರೀತಿ ಹೆಜ್ಜೆ ಗುರುತುಗಳನ್ನೇ ಮೂಡಿಸ್ಬಿಟ್ರಿ ನೀವು. ಯಾಕೆ ನಾನು ನಿಮ್ಮ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಆಕಾಶವಾಣಿ ನೌಕರನೊಂದು ಒಂದು ಕನಸಿರುತ್ತೆ ಏನು ಅಂತ ಹೇಳಿದ್ರೆ, ನಾನು ಕಾರ್ಯಕ್ರಮಗಳಲ್ಲಿ ಉತ್ತಮ ಕಾರ್ಯಕ್ರಮ ನಿರ್ಮಾಣ ಮಾಡಬೇಕು, ಹಾಗೇನೆ ಪ್ರಶಸ್ತಿಗಳನ್ನು ಪಡ್ಕೊಳ್ಬೇಕು ಅಂತ. ಈ ವಿಷಯಕ್ಕೆ ಬಂದ್ರೆ ನೀವು ದೈತ್ಯಾಕಾರ, ಹಲವಾರು ಪ್ರಶಸ್ತಿಗಳು ನಿಮ್ ಮುಡಿಗೆ ಬಂದೇ ಬಿಡ್ತು, ಅವುಗಳ ಬಗ್ಗೆ ಸ್ವಲ್ಪ ಹೇಳಿ ಸರ್. ಯಾವ್ಯಾವ್ದು ಪ್ರಶಸ್ತಿ ಸಿಕ್ತು ನಿಮ್ಗೆ ಅಂದ್ರೆ? ಶಿವಕುಮಾರ್, ಏನ್ ಗೊತ್ತೇನ್ರಿ, ಈಗ ನನಗೆ ಇಂಟ್ರೆಸ್ಟ್ ಇದ್ದಿದ್ದು ಕೃಷಿ. ಒಂದು ಮುಖ್ಯವಾದಂತಹ ವಿಚಾರ ಏನು ಅಂತಂದ್ರೆ, ನಮ್ಮ ರೈತರಿಗೆ, ನಾನು ಕಾಲೇಜ್ ಕಲಿತಾ ಇರಬೇಕಾದ್ರೂ ಸಹಿತ ಈ ವಿಷಯದ ಮೇಲೆ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದು. ರೈತರಿಗೆ ಸರಿಯಾಗಿ ಮಾಹಿತಿ ಸಿಗುವುದಿಲ್ಲ, ರೈತರಿಗೆ ಮಾಹಿತಿ ಹೇಳಿದ್ದು ತಿಳಿಯುವುದಿಲ್ಲ, ಅವರು ನೆನಪಿಟ್ಕೊಳಕಾಗಂಗಿಲ್ಲ, ಮತ್ತೆ ಅವರಿಗೆ ಹೇಳಿದ್ದಕ್ಕಿಂತ ಬೇರೆ ರೀತಿಯೊಳಗೆ ಅವರು ಅದನ್ನು ಉಪಯೋಗ ಮಾಡ್ಕೊಳ್ತಾರೆ. ಹಿಂಗೆಲ್ಲ ಸಾಕಷ್ಟು ವಿಚಾರಗಳು. ಯಾಕಂತಂದ್ರೆ ಒಂದು ಬೆಳೆ ಯೋಜನೆ ಸಫಲ ಆಗಬೇಕು ಅಂತಂದ್ರೆ ಅಲ್ಲಿ ವಿಜ್ಞಾನಿಗಳು ಏನ್ ಹೇಳಿರ್ತಾರ ಅದ್ರ ಪ್ರಕಾರನೇ ರೈತರು ಕೂಡ ಮಾಡಬೇಕಾಗ್ತದೆ. ಈಗ ಒಂದು ಕೆಮಿಕಲ್ ಹೆಸರನ್ನ ಅವರು ಇಂಗ್ಲಿಷ್ನೊಳಗೆ ಹೇಳಿದ್ರೆ ಅದು ಅವರಿಗೆ ಅರ್ಥ ಆಗಬೇಕು. ಕೆಲವೊಮ್ಮೆ ಕನ್ನಡನೇ ಅರ್ಥ ಆಗಲಾರಂತಹ ಒಂದು ಪರಿಸ್ಥಿತಿ ಇರ್ತದ, ಅಥವಾ ಬೇರೆ ಭಾಷೆ ಅರ್ಥ ಆಗಲಾರಂತಹ ಒಂದು ಪರಿಸ್ಥಿತಿ ಇರ್ತದ, ಅವಾಗ ಇಂಗ್ಲಿಷ್ ಅಂತ ಅನ್ನೋದು ಕಬ್ಬಿಣದ ಕಡಲೆಯಾಗಿ ಪರಿಣಮಿಸ್ತದ. ಇಂಥ ಸಿಚುವೇಶನ್ದೊಳಗ ಮತ್ತ ನಮ್ಮ ಈ ಕಲಬುರಗಿ ಏರಿಯಾ, ಆಮೇಲೆ ಉತ್ತರ ಕರ್ನಾಟಕದ ಏರಿಯಾ, ಬಹಳಷ್ಟು ಕಡೆ ಈ ಶಿಕ್ಷಣದ ಒಂದು ಕೊರತೆ ಕೂಡ ಆ ಸಮಯದೊಳಗೆ ನಾವು ನೋಡ್ತಾ ಇದ್ವಿ. ಹಿಂಗಾಗಿ ಬಹಳಷ್ಟು ಜನ ರೈತರು ಕೂಡ ಕಲಿತವರು ಇರಲಿಲ್ಲ. ಮತ್ತೆ ಈ ಶಿಕ್ಷಣವನ್ನ, ವೈಜ್ಞಾನಿಕವಾದಂತಹ ಒಂದು ಮಾಹಿತಿಯನ್ನ ನಾವು ರೈತರಿಗೆ ಮುಟ್ಟಿಸುವಂತಹ ಒಂದು ಕೆಲಸದೊಳಗೆ ಸರಳವಾದ ಭಾಷೆಯನ್ನು ಉಪಯೋಗ ಮಾಡಿಕೊಳ್ಬೇಕು, ಪರಿಣಾಮಕಾರಿಯಾದಂತಹ ಫಾರ್ಮ್ಯಾಟ್ಗಳನ್ನು ಉಪಯೋಗ ಮಾಡಿಕೊಳ್ಬೇಕು, ಈ ನಿಟ್ಟಿನೊಳಗೆ ನಾವು ಕೆಲಸ ಮಾಡಬೇಕು, ಮತ್ತು ರೈತರಿಗೆ ಒಟ್ಟ ಒಳ್ಳೆ ಎಜುಕೇಶನ್ ಕೊಡಬೇಕು ಅನ್ನುವಂಥದ್ದು ಒಂದು ತಲೆಯೊಳಗೆ ನನಗೆ ಯಾವತ್ತೂ ಇತ್ತು. ಹಾ, ಮೊದಲಿಂದನೂ ನಾನು ಯಾವಾಗ ಜಾಯ್ನ್ ಆದೆ ಆವಾಗಿಂದನೂ ಕೂಡ ಈ ವಿಷಯದೊಳಗೆ ನಾನು ಬಹಳಷ್ಟು ವಿಚಾರ ಮಾಡೇ ಕೃಷಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆ ಅಂತೇಳಿ. ಆ ಸಂದರ್ಭದೊಳಗೆ ಅವು ಯೋಚನೆಗಳು ಬರ್ತಾ ಇದ್ವು, ಯಾವ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ರೈತರಿಗೆ ಮುಟ್ಟುತ್ತದೆ. ಹಂಗಾಗಿ ಬಹಳಷ್ಟು ಪ್ರಯೋಗಗಳನ್ನು ಮಾಡಿದ್ವಿ. ಅದರ ಜೊತೆಗೆ ನಮ್ಮ ಸೀನಿಯರ್ಸ್ ಇದ್ರು, ಅವರು ಕೂಡ ನಮಗೆ ಫ್ರೀ ಆಗಿಬಿಟ್ರ, ನನಗೆ ಬಹಳ ಖುಷಿ ಆಯ್ತು. ಈಗ ಮಂಗಳಗಟ್ಟಿಯವರು ಏನಂದ್ರು, ತಮ್ಮ ನೀ ಏನ್ ಬೇಕಾದ್ ಮಾಡು, ಚಲೋ ಕೆಲಸ ಮಾಡು, ಹಾ ನಿಂದು ಲ್ಯಾಂಗ್ವೇಜ್ ಚಲೋ ಇದೆ, ನೀ ಬರೀತಿಯ ಮಾಡು ಅಂತ ಹೇಳ. ನಾವು ಅವ್ರು ಯಾವತ್ತು ನಮಗೆ ಇದು ಮಾಡಬಾರದು, ಇದು ಹಿಂಗ್ ಮಾಡು ಹಂಗ್ ಮಾಡು ಯಾವತ್ತು ಹೇಳಿಲ್ಲ. ನಾವು ಹೇಳಿದ್ದಕ್ಕೆ ಎಲ್ಲೋ ಒಂದ್ ಕಡೆ ಮಾಹಿತಿ ನೀಡೋರು ಅಂದ್ರೆ ತಿದ್ದವರು ಹೊರತಾಗಿ, ಉಳಿದಿದ್ದೆಲ್ಲ ನಾವು ನಮ್ಮ ಕ್ರಿಯೇಟಿವಿಟಿಗೆ ಏನವರು ಬೆಂಬಲ ಕೊಟ್ಟೆ ಕೆಲಸ ಮಾಡಿಸಿದ್ರು ಅಂತ ಹೇಳಿ. ಹಿಂಗಾಗಿ ನಾವು ಬೇರೆ ಬೇರೆ ವಿಷಯಗಳನ್ನ ತಗೊಂಡು ಕೆಲಸ ಮಾಡೋದಕ್ಕೆ ಅನುಕೂಲ ಆಯ್ತು. ಒಂದ್ ಸಮಯ ಹಿಂಗ್ ಬಂತಲ್ಲ, ಅದು ಒಂದ್ ಸ್ವಲ್ಪ ಬಹಳ ಮಹತ್ವದ ಸಮಯ ಅಂತ ಹೇಳ್ತೀನಿ ನಾನು. ಹಿರೇಭಟ್ ಸರ್ ಅವಾಗ ಸ್ಟೇಷನ್ ಡೈರೆಕ್ಟರ್ ಇದ್ರು, ನಿಲಯ ನಿರ್ದೇಶಕರು ಇದ್ರು. ಎಲ್ಲಿ ಸರ್? ಗುಲ್ಬರ್ಗದೊಳಗ. ಅವಾಗ ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗ, ವಿಶೇಷವಾಗಿ ಬೀದರ್ ಜಿಲ್ಲೆಯೊಳಗ, ಸರಣಿ ರೈತರ ಆತ್ಮಹತ್ಯೆಗಳು ಆಗ್ತಾ ಬಹಳ ದೊಡ್ಡ ವಿಷಯ, ಬಹಳ ದೊಡ್ಡ ಬಹಳ ದೊಡ್ಡ ಚರ್ಚೆ ಆಯ್ತು ಅದ್ರ ಬಗ್ಗೆ. ಬಹಳ ದೊಡ್ಡ ಚರ್ಚೆ ಆಯ್ತು, ಯಾಕಂತಂದ್ರೆ ಒಬ್ರಲ್ಲ ಇಬ್ರಲ್ಲ ಸುಮಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು, ಒಬ್ರಾದ್ಮೇಲೆ ಒಬ್ರು, ಒಬ್ರಾದ್ಮೇಲೆ ಒಬ್ರು. ಯಾಕೆ ಹಿಂಗಾಗ್ತಾ ಇದೆ? ಅದೇ ಒಂದು ದೊಡ್ಡ ವಿಷಯ ಆಯ್ತು. ಪಾರ್ಲಿಮೆಂಟ್ನೊಳಗೆ ಸಹಿತ ಅದು ಚರ್ಚೆ ಆಯ್ತು. ಆಮೇಲೆ ಧಾರವಾಡದಿಂದ ಒಂದು ನ್ಯೂಸ್ ಟೀಮ್ ಗುಲ್ಬರ್ಗಕ್ಕೆ ಬಂತು. ಬಂದಾಗ ಏನಾಯ್ತು ಅಂತಂದ್ರೆ, ಅವರು ಇಲ್ಲ ರಿಪೋರ್ಟ್ ಕೊಡಬೇಕಾಗಿದೆ ನಮಗೆ ಪಾರ್ಲಿಮೆಂಟ್ಗೆ, ಅದಕ್ಕೆ ನಾವು ವಸ್ತುಸ್ಥಿತಿಯನ್ನ ನೋಡೋದಕ್ಕೆ ಟೂರ್ ಮಾಡಬೇಕು, ನಾವು ಬೀದರ್ ಜಿಲ್ಲೆ ಹೋಗಿ ನೋಡೋಣ ಅಂತೇಳಿ ಬೀದರ್, ಆಮೇಲೆ ಗುಲ್ಬರ್ಗದ ಕೆಲವು ಭಾಗಗಳು. ಅದಕ್ಕೆ ನನಗೆ ಹಿರೇಮಠರು ಏನಂತಂದ್ರು, ನಮ್ಮ ನನ್ನನ್ನ ಅವರು ಸುಮಾರು ಇದು ನೋಡಿದ್ರಲ್ಲ, ನನ್ನ ಅಟಿಟ್ಯೂಡ್ ನೋಡಿದ್ರು, ಆಮೇಲೆ ನಮ್ಮ ಲ್ಯಾಂಗ್ವೇಜ್ ನೋಡಿದ್ರು, ಪ್ರೆಸೆಂಟೇಷನ್ ನೋಡಿದ್ರು. ಹಿಂಗಾಗಿ ಅವ್ರೇನಂದ್ರು, ರೂಳಿ ನೀವು ಈ ಟೀಮ್ ಜೋಡಿ ಹೋಗ್ರಿ, ಅವರು ಎಲ್ಲೆಲ್ಲಿ ಹೋಗ್ತಾರೆ ನೋಡ್ಕೊಂಡು ಆ ರೈತರದ ಏನಾದ ಪರಿಸ್ಥಿತಿ ನೀವು ಸ್ಟಡಿ ಮಾಡ್ರಿ, ರೆಕಾರ್ಡ್ ಮಾಡ್ಕೊಳ್ರಿ, ಆಮೇಲೆ ಒಂದು ಕಾಪಿ ದಿಲ್ಲಿ ಕಳ್ಸೋದು ಅವ್ರು ತಗೊಂಡು ಹೋಗ್ತಾರ, ಬಟ್ ನೀವು ನಮ್ಮಲ್ಲಿನೂ ಒಂದು ಮಾಡ್ರಿ ಪ್ರೋಗ್ರಾಮ್ ಮಾಡ್ರಿ ಅಂತೇಳಿ ಅವ್ರು ಗೈಡ್ ಮಾಡಿದ್ರು. ನಾವು ನಮ್ಮಲ್ಲಿ ಬಂದು ಒಂದು ರಿಪೋರ್ಟ್ ಮಾಡಿದ್ವಿ. ಅದರ ನಂತರ ಅದು ರಿಪೋರ್ಟ್ ಇದಕ್ಕೂ ಹೋಯ್ತು, ದಿಲ್ಲಿಗೂ ಹೋಯ್ತು. ಮುಂದೇನಾಯ್ತು ಅಂತಂದ್ರೆ ಅಲ್ಲಿ ಕಾಂಪಿಟೇಷನ್ಸ್ ಇರ್ತಿದ್ದಲ್ಲ, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್. ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸು ಸ್ವಲ್ಪ ದಿನಗಳ ನಂತರ ಶುರು ಆದವು. ನ್ಯಾಷನಲ್ ಕಾಂಪಿಟೇಷನ್ಸ್ ಇರ್ತಿದ್ದು ಪ್ರತಿ ವರ್ಷ. ನಮ್ಮ ಡೈರೆಕ್ಟರ್ ಏನಂದ್ರು, ರುಳಿ ಈಗ ಏನ ಆತ್ಮಹತ್ಯೆ ಕೇಸ್ ಅದಲ್ಲ, ಅದನ್ನ ಒಂದ್ ಸ್ವಲ್ಪ ಅವಲೋಕನ ಮಾಡ್ರಿ, ಮಾಡಿ ಅದನ್ನೊಂದು ಪ್ರೋಗ್ರಾಮ್ ಮಾಡಬಹುದು ನೀವು. ಇದು ನ್ಯಾಷನಲ್ ಅವಾರ್ಡ್ ಸಲುವಾಗಿ ನೀವು ಇದನ್ನ ಕಳಿಸಬಹುದು, ಇದರ ಆಯಾಮಗಳನ್ನ ನೀವು ಸ್ಟಡಿ ಮಾಡ್ರಿ ಅಂತೇಳಿ ಅವರು ಎಲ್ಲೆಲ್ಲಿ ಸಾಹಿತ್ಯ ಸಿಗ್ತದ ಅದನ್ನೆಲ್ಲ ನಮಗೆ ತಂದು ಕೊಡ್ತಾ ಇದ್ರು. ಹಾ, ಅಂದ್ರೆ ನೀವು ಸ್ಟಡಿ ಮಾಡ್ರಿ, ಮಾಡಿ ಯು ಆರ್ ಕ್ಯಾಪೇಬಲ್, ಯು ಕ್ಯಾನ್ ಡೂ ಅಂತೇಳಿ ಆ ವಿಶ್ವಾಸ ಇಟ್ಟು ಅವರಿಗೆ ಅವರು ನಮಗೆ ಅಂತ ಎಲ್ಲ ಮಟೀರಿಯಲ್ ಕೊಟ್ಟರು. ನಾವು ನೋಡಿದೀವಿ, ಸ್ಟಡಿ ಮಾಡಿದೀವಿ, ಆಮೇಲೆ ಅದರೊಳಗೆ ಏನೇನು ಪ್ರಾಬ್ಲಮ್ಸ್ ಅದಾವ ಎಲ್ಲ, ಆಮೇಲೆ ನಮ್ಮ ಟೂರಿಗೆ ಹೋದಾಗ ಏನೇನು ಕಂಡುಂಡ್ವಿ ಅವೆಲ್ಲ ವಿಚಾರ ಮಾಡಿ, ಅವು ರೆಕಾರ್ಡಿಂಗ್ಸ್ ಅದೆಲ್ಲ ಸೆಪರೇಟ್ ಮಾಡಿಕೊಂಡು ಒಂದು ಸ್ಕ್ರಿಪ್ಟ್ ಬರೆದಿವಿ. ಸ್ಕ್ರಿಪ್ಟ್ ಬರೆದು ಯಾವ ಕಾರಣಕ್ಕಾಗಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರ ಅಂತೇಳಿ ರೈತ ರೋದನ ಅನ್ನುವಂತ ಒಂದು ರೂಪಕ ಮಾಡಿದ್ವಿ. ಅದು ಸೈಕಾಲಜಿಕಲ್ ಇರಬಹುದು, ಆಮೇಲೆ ಇಕೊನಾಮಿಕ್ ಇರಬಹುದು, ಅಂದ್ರೆ ಆರ್ಥಿಕವಾಗಿ ಸಮಸ್ಯೆಗಳು ಇರ್ತಾವ ರೈತರಿಗೆ, ಮಾನಸಿಕ ಸಮಸ್ಯೆಗಳಿರ್ತಾವ, ಸಾಮಾಜಿಕ ಸಮಸ್ಯೆಗಳಿರ್ತಾವ, ಧಾರ್ಮಿಕ ಸಮಸ್ಯೆಗಳು ಕೆಲವೊಂದು ಬರಬಹುದು. ಸೊ ಹಿಂಗೆಲ್ಲ ಸಾಕಷ್ಟು ಆಯಾಮಗಳನ್ನು ಹುಡುಕಾಡಿ ಎಲ್ಲಾ ಆಯಾಮಗಳ ಮೇಲೆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಬಹಳ ಅದ್ಭುತವಾದಂತಹ ಒಂದು ಪ್ರೋಗ್ರಾಮ್ ಆಯ್ತು ಆ ಟೈಮ್. ನಮ್ಮ ಪಾಲಿಗಂತೂ ಅದು ಒಂದು ಬಿಗಿನಿಂಗ್ ಪ್ರೋಗ್ರಾಮ್ ಏನದ, ಅದು ಬಹಳ ನಮಗ್ ಬಹಳ ತೃಪ್ತಿ ಕೊಟ್ಟಂತಹ ಒಂದು ಪ್ರೋಗ್ರಾಮ್ ಅದು. ಅದು ನ್ಯಾಷನಲ್ ಲೆವೆಲ್ದೊಳಗೆ ಅವಾರ್ಡ್ ಬರಲಿಲ್ಲ ಅದಕ್ಕೆ, ಬಟ್ ಆ ಪ್ರೋಗ್ರಾಮ್ ಮಾಡಿದ್ದಕ್ಕೆ ನಮಗ ಮುಂದಿನ ವಿಚಾರಗಳು ಗೊತ್ತಾಗತ್ತು. ಮುಂದೆ ನಾವು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ, ಹ್ಯಾಂಗ್ ಜನರಿಗೆ ಮುಟ್ಟಿಸಬಹುದು ಅನ್ನುವಂತಹ ಫಾರ್ಮ್ಯಾಟ್ಗಳನ್ನ ನಾವು ಯಾವ ರೀತಿ ಬಳಸಬೇಕು ಅನ್ನೋದು ಆ ಒಂದು ಪ್ರೋಗ್ರಾಮ್ದಿಂದ ನನಗೆ ಗೊತ್ತಾಯ್ತು. ಸೊ ಮುಂದೆಲ್ಲ ಮಾಡ್ಕೋತ ಹೋದಿವಿ, ಸಾಕಷ್ಟು ಪ್ರೋಗ್ರಾಮ್ಗಳನ್ನು ಮಾಡಿದ್ವಿ, ರೂಪಕಗಳನ್ನು ಮಾಡಿದ್ವಿ, ಡಾಕ್ಯುಮೆಂಟರಿ ಮಾಡಿದ್ವಿ, ಸಿರೀಸ್ ಮಾಡಿದ್ವಿ, ಜಿಂಗಲ್ಸ್ ಮಾಡಿದ್ವಿ. ಅವೆಲ್ಲ ಅಂದ್ರೆ ವಿಶೇಷ ಸಬ್ಜೆಕ್ಟ್ ತಗೊಂಡು ಅನುಭವಿಸಿ ಮಾಡಿದಂತಹ ಸಬ್ಜೆಕ್ಟ್ ಅವೆಲ್ಲ. ಹಂಗಾಗಿ ನಮ್ಮ ಪ್ರೊಡಕ್ಷನ್ ಏನದಲ್ಲ ಅದು ಒಂದು ಫೈನ್ ಟ್ಯೂನ್ ಆಗ್ತಾ ಹೋಯ್ತು. ಒಂದು ಪ್ರೋಗ್ರಾಮ್ದಿಂದ ಇನ್ನೊಂದು ಪ್ರೋಗ್ರಾಮ್ಗೆ ಫೈನ್ ಟ್ಯೂನ್ ಆಯ್ತು, ಕರೆಕ್ಷನ್ಸ್ ಅದು, ಮ್ಯೂಸಿಕ್ ಹಾಕಬೇಕಾಯ್ತು ಅಂತಂದ್ರೆ ಎಂಥ ಮ್ಯೂಸಿಕ್ ಹಾಕಬೇಕು ಅವನ್ನೆಲ್ಲ ಸ್ಟಡಿ ಮಾಡಿ. ಅಂದ್ರೆ ಏನಿಲ್ಲಿ ಶಿವಕುಮಾರ್, ನಾವು ಪ್ರತಿಯೊಂದನ್ನು ಅನುಭವಿಸಬೇಕು, ಆಮೇಲೆ ಅಧ್ಯಯನ ಮಾಡಬೇಕಾಗ್ತದೆ, ರಿಸರ್ಚ್ ಮಾಡಬೇಕಾಗ್ತದೆ, ಹುಡುಕಾಡ್ಬೇಕಾಗ್ತದೆ, ಆಮೇಲೆ ಅದನ್ನ ಟ್ರಾನ್ಸ್ಕ್ರೈಬ್ ಮಾಡ್ಕೊಳ್ಬೇಕು ನಾವೇ, ನಮ್ಮ ಇದಕ್ಕೆ ನಾವು ಹೊಂದಾಣಿಕೆ ಮಾಡ್ಕೊಳ್ಬೇಕು, ಅದನ್ನ ಮಾಡ್ಕೊಂಡು ನಮ್ಮದೇ ಆದಂತಹ ಶಬ್ದಗಳಲ್ಲಿ, ಪರಿಣಾಮಕಾರಿ ಶಬ್ದಗಳಲ್ಲಿ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಳ್ಬೇಕು, ಆಮೇಲೆ ಇಫೆಕ್ಟ್ಗಳನ್ನ ಉಪಯೋಗ ಮಾಡ್ಕೊಳ್ಬೇಕು, ಆಡಿಯೋ ಇಫೆಕ್ಟ್ಗಳನ್ನ. ಒಂದು ಕೆಲವೊಮ್ಮೆ ಅವು ಆಡಿಯೋ ಇಫೆಕ್ಟೇ ಸಿಗ್ತಿರ್ಲಿಲ್ಲ ನಮಗೆ, ಈಗಂತೂ ಬಿಡ್ರಿ, ಈಗ ಬೇಕಾದಷ್ಟು ಆಡಿಯೋ ಇಫೆಕ್ಟ್ ಸಿಗ್ತಾವ ನಮಗೆ. ನಾವು ಇಂಟರ್ನೆಟ್ ನಿಂದ ಬೇಕಾದಂಥದ್ದು ನೀವು ತಕ್ಕೊಳ್ಬಹುದು, ಆದ್ರೆ ಅವಾಗ ಹಂಗಿರ್ಲಿಲ್ಲ, ಇಲ್ಲ ಅಂತಂದ್ರೆ ಕ್ರಿಯೇಟ್ ಮಾಡ್ಕೊಳ್ಬೇಕಾಗ್ತಿತ್ತು, ಬೇರೆ ಟೀಮ್ಗಳದ್ದು ಹೆಲ್ಪ್ ಬೇಕಾಗ್ತಿತ್ತು, ಮ್ಯೂಸಿಕ್ನವ್ರದ್ದು ಇನ್ಸ್ಟ್ರೂಮೆಂಟ್ ಅವು ಇವು ಎಲ್ಲ ಬೇಕಾಗ್ತಿತ್ತು, ಅಥವಾ ನಮ್ಮದೇ ಆದಂತಹ ಒಂದು ವಿಚಾರದ ಮೇಲೆ ಹಿಂಗ್ ಮಾಡಬಹುದು ಅಂತೇಳಿ ನಾನು ಅದನ್ನು ನಿಮ್ಗೆ ಹೇಳ್ತೀನಿ, ಹೆಂಗ್ ಒಂದು ಇಫೆಕ್ಟಿವ್ ಇದು ಮಾಡಿದೀವಿ ಅಂತೇಳಿ. ಒಂದು ಆಡಿಯೋ ಇಫೆಕ್ಟ್ ನಾವು ಯಾವ ರೀತಿ ತಯಾರು ಮಾಡಬಹುದು ಅನ್ನೋದನ್ನೇ ನಿಮಗೆ ಒಂದೆರಡು ಇಂಟ್ರೆಸ್ಟಿಂಗ್ ಅದಾವ ಘಟನೆಗಳದಾವ ಅದನ್ನ ಹೇಳ್ತೀನಿ. ಒಂದು ಡ್ರಾಮಾ ನಮ್ಮ ಹಿರೇಮಠರೇ ಅದನ್ನ ರೂಪಾಂತರ ಮಾಡಿದ್ರು, ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು, ಮಾಯಾಮೃಗ ಅಂತೇಳಿ. ಆ ಡ್ರಾಮಾ ಮಾಡ್ಬೇಕಾಯ್ತಪ್ಪ ಅಂತಂದ್ರ ಅದರೊಳಗ ಒಂದು ಹಳೆ ಮನೆ ಬಾಗಿಲ್ದು ಬಂಗ್ಲಾ ಇರ್ತದ, ಹಳೆ ಬಂಗ್ಲಾ, ಅದರದ್ದು ಒಂದು ಶಬ್ದ ಬರ್ತದ, ಬಾಗಿಲು ತೆಗೆಯುವಂತಹ ಒಂದು ಶಬ್ದ, ಕಿರ್ ಅಂತ ಇರ್ತೈತಿ, ಏನೇನೋ ಬಹಳ ಭಯಾನಕವಾದಂತಹ ಒಂದು ಶಬ್ದ ಇರ್ತದ ಅಲ್ಲಿ. ಅದು ಎಷ್ಟು ಮಾಡಿದ್ರು ಎಲ್ಲೂ ಸಿಗ್ತಿದ್ದಿಲ್ಲ ನಮಗೆ. ನಿಮಗೆ ವಿಚಿತ್ರ ಅನ್ನಿಸ್ಬಹುದು, ನಿಜವಾದಂತಹ ಬಾಗಿಲು ಸಹಿತ ನಾವು ಅಲ್ಲಿ ಇಫೆಕ್ಟ್ ತಗೊಂಡು ನೋಡಿದೀವಿ, ಅದರ ಶಬ್ದದ ಇಫೆಕ್ಟ್ ತಗೊಂಡು ನೋಡಿದೀವಿ, ಬಾಗಿಲ ಮುಚ್ಚಿ ತೆಗೆದು ಏನೇನೋ ಮಾಡಿದೀವಿ, ಒಟ್ಟ ನಮಗೆ ಸಮಾಧಾನ ಆಗ್ಲಿಲ್ಲ. ಆದ್ರೆ ಸಮಾಧಾನ ಯಾದ್ರಿಂದ ಸಿಕ್ತು ಅಂತಂದ್ರ, ನಮ್ಮ ಸ್ಟುಡಿಯೋದೊಳಗ ಮೈಕ್ ಸ್ಟ್ಯಾಂಡ್ ಇರ್ತಾವ ನೋಡ್ರಿ, ಹಳೆ ಮೈಕ್ ಸ್ಟ್ಯಾಂಡ್ ಒಂದೆರಡು ಇದ್ದು ಜಂಗ್ ಹತ್ತಿದ್ದು, ಅವನ್ನ ಮ್ಯಾಲ ಕೆಳಗ ಮಾಡೋದ್ ಕೂಡಲೇ ಆ ಹಳೆ ಬಾಗಲದ ಇಫೆಕ್ಟ್ ಬಂತು. ಹಂಗ ಅದು ಅದ್ಭುತವಾದಂತಹ ಒಂದು ಇಫೆಕ್ಟ್ ಆಗಿ ನಮಗೆ ಪರಿಣಮಿಸ್ತು, ಅದನ್ನು ನಾವು ಉಪಯೋಗ ಮಾಡಿದೀವಿ. ಆಕ್ಚುಲಿ ಬಾಗಲದ ಅಲ್ಲದು ಇಫೆಕ್ಟ್, ಹಂಗಾಯ್ತು. ಇನ್ನೊಂದೇನಪ್ಪಾ ಅಂತಂದ್ರ ಒಂದ್ ನಾಯಿ, ಸಣ್ಣ ನಾಯಿ ಮರಿದ ಪಾತ್ರ ಇತ್ತು ಅದ್ರೊಳಗ. ನಾವು ಏನ್ ಮಾಡಿದ್ವಿ ಅಂತಂದ್ರ, ನಮ್ಮ ಓನರ್ ಒಂದು ಸಣ್ಣ ಪೊಮೇರಿಯನ್ ನಾಯಿ ಸಾಕಿದ್ರು, ಸಣ್ಣ ಮರಿ ತಗೊಂಡ್ಬಂದು ಅದ್ರದ್ದು ಸ್ಟುಡಿಯೋದೊಳಗ ಅದ್ರದ್ದು ರೆಕಾರ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಅದು ನಮಗ್ ಬೇಕಾದಂಗ್ ವಟ್ಟ ಅಂದ್ರ ಸಂದರ್ಭ ಇರ್ಬೇಕಲ್ಲ. ನಾಯಿ ಕೂಡ ಅದು ಬಗಳದಿತ್ತಂತಂದ್ರ ಅದ್ರದ ಸಂದರ್ಭ ಸನ್ನಿವೇಶ ಬೇರೆ ಬೇರೆ ಇರ್ತಾವ. ಆ ನಮಗೆ ಯಾವ್ದು ಬೇಕಾಗಿತ್ತಲ್ಲ ಆ ಸನ್ನಿವೇಶ ಅದು ಒಟ್ಟ ಸಿಗ್ಲಿಲ್ಲ. ಒಂದ್ ದಿವಸ ಹೋಯ್ತು, ಎರಡ್ ದಿವಸ ಹೋಯ್ತು, ಇದ್ರೊಳಗೆ ಟೈಮ್ ಹೋಗ್ಬಿಡ್ತು, ಸಿಗ್ಲಿಲ್ಲ. ಕಡೆಗೆ ಏನಾಯ್ತು ಅಂತಂದ್ರ, ಒಬ್ರು ಮಿಮಿಕ್ರಿ ಆರ್ಟಿಸ್ಟ್ ಇದ್ರು ನಮ್ಮಲ್ಲಿ, ಹೇಮಂತ್ ಕೊಲ್ಲಾಪುರಿ ಅಂತೇಳಿ, ಅವರು ಇಲ್ಲ ನಾ ಮಾಡ್ತೀನಿ ಅಂತ ಹೇಳಿ ಬಂದ್ರು. ಅವ್ರ ಕೈಯಿಂದ ಆ ನಾಯಿ ಮರಿದು ಇಫೆಕ್ಟ್ ಮಾಡಿಸ್ದೀವಿ ನಾವು, ನಿಜವಾದ ನಾಯಿ ಮರಿ ಇಫೆಕ್ಟ್ ಅವರಿಂದ ನಾವು ತಗೊಂಡ್ವಿ. ಅಂತವ್ ಬಹಳಷ್ಟು ಆಗ್ತಾವ. ಸರ್, ನಿಮ್ಮ ಒಂದು ಅನುಭವವನ್ನ ನಮ್ಮ ಆಕಾಶವಾಣಿ ಚೌಕಟ್ಟಿಗೆ ಕಟ್ಟಿ ಹಾಕೋದು ಬಹಳ ಸವಾಲಿನ ಕೆಲಸ. ಹಾಗಾಗಿ ಇವತ್ತಿಗೆ ಈ ಮಾತನ್ನು ಮುಗಿಸೋಣ, ಮತ್ತೆ ನಾಳೆ ಈ ಮಾತುಕತೆ ಮುಂದುವರೆಸೋಣ. ಸರ್, ಒಳ್ಳೆ. ಇದುವರೆಗೆ ಆಕಾಶವಾಣಿಯಲ್ಲಿ 30 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ ಅವರೊಂದಿಗೆ ನಡೆಸಿದ ಆತ್ಮೀಯ ಸಂವಾದದ ಮೊದಲನೆಯ ಭಾಗ ಕೇಳಿದಿರಿ. ನಡೆಸಿಕೊಟ್ಟವರು ಎಂಕೆ ಶಿವಕುಮಾರ್, ಸಂಕಲನ ರೇವಣಸಿದ್ದ ಚಾಂದ ಕವಠೆ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಬಿತ್ತರವಾಯಿತು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಬಾ ಬಂಗಾರವ ತಳವಾರ್ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳುತ್ತಿರುವಿರಿ. ಬೇಡ ಮಾನ ಗೆಟ್ಟ ಮಡದೆ ಗೂಡ